ಆಕಾಶವಾಣಿ ಮಡಿಕೇರಿ, ಸಮಯ 6:56. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದನೇ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೃಷಿ ಕೆಲಸಗಳನ್ನ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಧಾನ ವಿಜ್ಞಾನಿಗಳಾದಂತ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನು ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂತೀರಿ? ಕರ್ನಾಟಕದಲ್ಲಿ ನಾವು ಉತ್ತಮವಾಗಿ ಕರಿಮೆಣಸನ್ನು ಬೆಳೀತಾ ಇದ್ದೇವೆ. ಕರ್ನಾಟಕದ ಬಹಳ ಭಾಗಗಳಲ್ಲಿ ಕರಿಮೆಣಸನ್ನು ಬೆಳೀಲಿಕ್ಕೆ ಶುರುವಾಗಿದೆ. ಕೊಡಗು, ಚಿಕ್ಕಮಗಳೂರು, ಮೂಡಿಗೆರೆ, ಸೊ ಈ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಾರೆ. ಸಿರ್ಸಿ, ಸಾಗರ್ ಕಡೆ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಗಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ತುಮಕೂರು, ದಾವಣಗೆರೆ, ಬೆಂಗಳೂರು, ಮಂಡ್ಯ, ಈ ತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡಿಕೆ ಅಥವಾ ತೆಂಗಿನ ತೋಟಗಳಲ್ಲಿ ಕರಿಮೆಣಸು ಬೆಳೆಯೋದು ಸಾಮಾನ್ಯವಾಗ್ತಾ ಇದೆ. ಬಯಲುಸೀಮೆಯಲ್ಲೂ ಬೆಳೀತಾ ಇದ್ದಾರೆ. ಬಯಲುಸೀಮೆಯಲ್ಲೂ ಸಹ ಕರಿಮೆಣಸು ಬರ್ತಾ ಇದೆ. ಅಂದ್ರೆ ಕರಿಮೆಣಸಿಗೆ ಏನ್ ಬೇಕಪ್ಪ ಅಂದ್ರೆ ನೀರಿನ ವ್ಯವಸ್ಥೆ ಇರಬೇಕು, ನೆರಳಿನ ವ್ಯವಸ್ಥೆ ಇರಬೇಕು. ಬಯಲುಸೀಮೆಯಲ್ಲಿ ಕರಿಮೆಣಸನ್ನ ಬೆಳೆಯಕ್ಕೆ ಹೋದ್ರೆ ಅಗಿಯೋದು ಮಾಡಬಾರ್ದು, ಉಳೋದು ಮಾಡಬಾರ್ದು. ಅದೊಂದು ಎರಡು ಕೆಲಸಗಳನ್ನ ಬಯಲುಸೀಮೆಯವ್ರು ಮಾಡ್ತೇವೆ, ಅದನ್ನ ಮಾಡಬಾರ್ದು. ಚರಂಡಿ ವ್ಯವಸ್ಥೆ ಮಾಡ್ಕೊಬೇಕು, ಅವಾಗ ಬಯಲುಸೀಮೆಯಲ್ಲೂ ಸುದ ನಾವು ಕರಿಮೆಣಸನ್ನ ಬೆಳಿಬಹುದು. ನೀರು ವ್ಯವಸ್ಥೆ ಇರಬೇಕು, ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಒಣಗೋಗ್ಬಿಡುತ್ತೆ. ಕರಿಮೆಣಸಿನಲ್ಲಿ ಪ್ರತಿ ತಿಂಗಳು ಏನೇನು ಕೆಲಸ ಮಾಡಬೇಕು ಅಂತ ತಗೊಂಡಾಗ, ಜನವರಿ ತಿಂಗಳು ತೋಟದಲ್ಲಿ ಹೊಸ ಗಿಡ ನೆಟ್ಟಿದ್ರೆ ಬಿಸಿಲು ಶುರುವಾಗಿರುತ್ತೆ, ಸೊ ಅವಾಗ ನೆರಳು ಕೊಟ್ಕೋಬೇಕು. ಮತ್ತೆ ನೀರೇನಾದ್ರು ಕಡಿಮೆ ಇದ್ರೆ ಹೊಸ ಬಳ್ಳಿಗಳಿಗೆ ನೀರನ್ನು ಕೊಡಬೇಕು. ಹಳೆ ಬಳ್ಳಿಗಳಿಗೆ ಏನು ಮಾಡುವ ಅವಶ್ಯಕತೆ ಇರೋಲ್ಲ. ಜನವರಿ ಫೆಬ್ರವರಿಯಲ್ಲಿ ಹೊಸ ಬಳ್ಳಿ ನೆಟ್ಟಿದ್ದಂಥವಕ್ಕೆ ನವೆಂಬರ್ ಡಿಸೆಂಬರ್ ಅಲ್ಲಿ ಮಳೆ ಆಲ್ಮೋಸ್ಟ್ ನಿಂತು ಹೋಗಿರುತ್ತೆ. ಜನವರಿಯಲ್ಲಿ ನೀರು ಕೊಡೋದು ಮತ್ತೆ ಅದಕ್ಕೆ ನೆರಳು ಕೊಡೋದು ಬಹಳ ಮುಖ್ಯ. ಫೆಬ್ರವರಿಯಲ್ಲಿ ಸುದ ಸಣ್ಣ ಗಿಡಗಳಿಗೆ ನೀರು ಕೊಟ್ಕೊಬೇಕು, ನೆರಳು ಕೊಟ್ಕೊಬೇಕು. ಯಾರಾದ್ರೂ ಕರಿಮೆಣಸಿನ ನರ್ಸರಿ ಮಾಡಬೇಕು ಅಂತ ಇದ್ರೆ ನರ್ಸರಿ ಮಿಶ್ರಣವನ್ನ ಮಾಡಿ ರೆಡಿ ಮಾಡ್ಕೊಬೇಕು. ನರ್ಸರಿ ಮಿಶ್ರಣ ಅಂದ್ರೆ ಒಂದು ಭಾಗ ಮರಳು, ಒಂದು ಭಾಗ ಮಣ್ಣು, ಒಂದು ಭಾಗ ಸಗಣಿ ಅಥವಾ ಕೊಳೆತಿರುವ ಗೊಬ್ಬರ, ಅದನ್ನ ಮಿಕ್ಸ್ ಮಾಡಿ ಇಟ್ಕೊಬೇಕು. ಫೆಬ್ರವರಿ ಜನವರಿಯಲ್ಲಿ ಮೆಣಸಿನ ಬೆಳೆಗಳು ಹಳದಿ ಆಗ್ಲಿಕ್ಕೆ ಶುರು ಆಗ್ತವೆ. ಏನ್ ಕಾರಣ ಇರ್ಬೋದು ಇದಕ್ಕೆ? ಸೊ ಅದಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಹಳದಿ ಆಗೋದು ಒಂದು ಮುಖ್ಯ ಕಾರಣ. ಅವಾಗ ಏನ್ ಮಾಡಬಹುದು ಅಂತ, ನಾವು ಸುಣ್ಣದ ತಿಳಿ ನೀರನ್ನ 3% ಅಂತ ಹೇಳಿದ್ರೆ 4-5 kg ಸುಣ್ಣ 200 liters ನಲ್ಲಿ ಹಾಕಿ 6 kg ಗಂಟ ಹಾಕಬಹುದು. ಸೊ ಅದನ್ನ ಹಾಕ್ಬಿಟ್ಟು 1 kg ಪೊಟ್ಯಾಶ್ ಅನ್ನು ಸೇರಿಸ್ಕೋಬಹುದು. ಅದಕ್ಕೆ ಸೇರಿಸ್ಕೊಂಡು ಸಿಂಪಡಣೆ ಮಾಡ್ಬೇಕು. ಅದನ್ನ ಸಿಂಪಡಣೆ ಮಾಡೋದ್ರಿಂದ ವೈಟ್ ಆಗುತ್ತೆ. ಬೆಳಕು ಹಿಂದೆ ಹೋದಾಗ ಏನಾಗುತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ. ಅದನ್ನ ನಿಯಂತ್ರಣ ಅಂದ್ರೆ ಬೆಳಕಿನಿಂದ ಆಗೋ ತೊಂದರೆಯನ್ನು ನಾವು ನಿಯಂತ್ರಣ ಮಾಡ್ಲಿಕ್ಕೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾವತ್ತದ್ ಕಾಣುತ್ತೆ ಅವಾಗ ಮಾಡಬಹುದು. ಬಿಸಿಲಿನ ಜಲದಿಂದ ಬಳ್ಳಿಗಳನ್ನ ರಕ್ಷಿಸಬಹುದು. ಈ ಸುಣ್ಣದ ದ್ರಾವಣ ಸಿಂಪಡಣೆ ಮಾಡೋದ್ರಿಂದ ಅಂದ್ರೆ ಸ್ಪ್ರೇ ಲೈಮ್ ಸಿಂಪಡಣೆ ಸುಣ್ಣ ಅಂತೀವಲ್ಲ. ಎರಡನೇದು ಮಾರ್ಚ್ ತಿಂಗಳನ್ನ ತಗೊಂಡ್ರೆ ಮೆಣಸು ಕುಯಿಲಿಗೆ ಬರೋ ಶುರುವಾಗಿರುತ್ತೆ. ಒಂದು 10% ಅನ್ನಾದಂತಹ ಗಿಡಗಳಿಂದ ಕುಯಿಲನ್ನ ಮಾಡಿಕೊಂಡು ಅದನ್ನ ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ. ಸೊ ಅದುಗಳನ್ನ ಹಾಕಿ ಬಿಡಿಸ್ಕೊಂಡು ಒಂದು ನಿಮಿಷ ಬಿಸಿ ನೀರಿನಲ್ಲಿ ಹೆದ್ದಿ ತೆಗೆದ್ರೆ ಬಿಡಿಸಿದ ಕಾಳುಗಳನ್ನ ಬೆಳಿಗ್ಗೆ ಕಣ್ಣದಲ್ಲಿ ಹರಡ್ಬಿಟ್ಟು ಅದ್ರ ಮೇಲೆ ವೈಟ್ ಪಾಲಿಥೀನ್ ಶೀಟ್ ಅನ್ನ ಹಾಕಿ ಎಲ್ಲ ಕಡೆ ತೂಕ ಇಟ್ಟರೆ ಆರ್ದಂಗೆ ಅದು ಕಪ್ಪಾಗತ್ತೆ, ನೀರು ಬಿಡುತ್ತೆ, ಒಂದು 60 ಡಿಗ್ರಿ ಟೆಂಪರೇಚರ್ ಒಳಗೆ ಬರುತ್ತೆ. ಸೊ ಅದು ನೀರು ಬಿಟ್ಬಿಟ್ಟು ಚೆನ್ನಾಗಿ ಕಪ್ಪಾಗತ್ತೆ. ಅದರಿಂದ ಒಂದು ಸ್ವಲ್ಪ ಮೆಣಸಿನ ಕಾಳುಗಳು ಕಪ್ಪಾಗಿ ಚೆನ್ನಾಗಿ ಕಾಣ್ತವೆ, ಮತ್ತೆ ಏನಾದರೂ ಕೆಮಿಕಲ್ಸ್ ಇದ್ರೆ ಎಲ್ಲ ತೊಳೆದು ಹೋಗುತ್ತೆ ಅವೇನಲ್ಲಿ. ಸೊ ಅದನ್ನು ಮಾಡಿದ್ರೆ ಒಳ್ಳೇದು ಅದು. ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೇನಾದರೂ ಹುಳಗಳಿದ್ರೆ ನೀವು ಕುಯಿಲು ಆಗಿರುತ್ತೆ, ಅವಾಗ ಸಿಂಪಡಣೆ ಮಾಡಬಹುದು ಕೀಟನಾಶಕಗಳನ್ನ. ಯಾವುದು ಅಂತ ಹೇಳಿದ್ರೆ ಡೈಮಿಥೋಯೇಟ್ ಇರ್ಬೋದು ಅಥವಾ ಇಮಿಡಾಕ್ಲೋರೋಫಿಡ್, ಸಲ್ಕಾ ಕೀಟಗಳಂತ ಬರ್ತವೆ ಡೈಮಿಥೋಯೇಟ್. ಸೊ ಅವಕ್ಕೆ 2 ml/L ಅಥವಾ 0.4 ml/L ಇಮಿಡಾಕ್ಲೋರೋಫಿಡ್ ಅನ್ನ ಸಿಂಪಡಣೆ ಮಾಡಿಕೊಂಡು ಈ ಕೀಟಗಳಿರುವಂತ ತೋಟಗಳಲ್ಲಿ ಎಲ್ಲ ಗಿಡಕ್ಕೂ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಬಂದಿರೋ ಗಿಡಗಳಿಗೆ ಸ್ವಲ್ಪ ಕೀಟ ಕಂಡ ಗಿಡಗಳಿಗೆ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಕಾಣ್ತವೆ, ಕುಯ್ದು ಆಗಿರ್ಬೇಕು, ಬೆಳೆ ಮೇಲೆ ಹೊಡಿಬಾರ್ದು. ಮಾರ್ಚ್ ತಿಂಗಳಲ್ಲಿ ನೀರನ್ನು ಏನಾದ್ರು ಕೊಡಬಹುದಾ? ನೀರಿಗಿಂತ ನೆರಳು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ನೀವು ಕುಯ್ದಿರ್ತೀರಾ ಕ್ರಾಪ್, ಸೊ ಆನಂತರ ನೆರಳು ನಿಯಂತ್ರಣ ಮಾಡಬೇಕು. ಜಾಸ್ತಿ ಕತ್ಲೆ ಆಗಿದ್ರೆ ಮೆಣಸು ಬರೋಲ್ಲ ಬರೋ ವರ್ಷ. ಆದ್ರಿಂದ ಮಾರ್ಚ್ ಏಪ್ರಿಲ್ ನಲ್ಲಿ ನಾವು ನೆರಳನ್ನ ತಕೋಬೇಕು, ಅಂದ್ರೆ ಸೋಸಿ ಬರಳ ನೆರಳಿರ್ಬೇಕು, ಸ್ವಲ್ಪ ಸ್ವಲ್ಪ ಮೇಲೆ ಇರಬೇಕು, ಅಂದ್ರೆ ಫುಲ್ ಹೊಡಿಬಾರ್ದು. 50%ಗಿಂತ 40% ಇದ್ರೆ ಸಾಕಾಗುತ್ತೆ ಅನ್ಸುತ್ತೆ. ನೀರು ಕೊಡೋ ತೋಟಗಳಲ್ಲಿ ನೀರು ಕೊಡೋಂಗಿದ್ರೆ ಮಾತ್ರ ನೆರಳನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ತೆಗಿಬಹುದು. ನೀರು ಕೊಡದೇ ಇರೋರು ತೆಗೆಯೋದು ಅಂತ ಒಳ್ಳೇದಲ್ಲ, ಯಾಕೆಂತ ಹೇಳಿದ್ರೆ ಒಂದು ಸರಿ ಗಿಡ ತಡ್ಕೊಳ್ಳೋದಿಲ್ಲ. ನೀರು ವ್ಯವಸ್ಥೆ ಇರೋರು ಕೊಡಬಹುದು. ಸೊ ನೀರು ವ್ಯವಸ್ಥೆ ಇಲ್ದಿರೋರು April 15 ಮೇಲೆ ಒಂದ್ ಮಳೆ ಬಿದ್ದ ಮೇಲೆ ನೆರಳನ್ನ ತೆಗಿಬಹುದು. ಸೊ ಏಪ್ರಿಲ್ ನಲ್ಲಿ ಮುಖ್ಯ ಕೆಲಸ ಅಂತ ಹೇಳಿದ್ರೆ ನೆರಳು ತೆಗಿಯೋದು. ಮತ್ತೆ ಎರಡನೇ ಕೆಲಸ ಅಂದ್ರೆ ನೀರಿರೋದು ಗಿಡಗಳ ಬುಡಕ್ಕೆ ಅಥವಾ ಎತ್ತರ ಪ್ರದೇಶದಲ್ಲಿ ಮಾರ್ಚ್ ನಲ್ಲೇ ನೀರು ಕೊಡ್ಬೇಕಾಗುತ್ತೆ, ಫೆಬ್ರವರಿಯಲ್ಲೇ ನೆರಳು ತೆಗಿಬೇಕಾಗುತ್ತೆ. ಅಂದ್ರೆ ಈ ಮಡಿಕೇರಿ ಸುತ್ತಮುತ್ತ ಕ್ರಾಪ್ ಮೇಲೆನೆ ನೆರಳು ತೆಗಿಬೇಕು. ಮತ್ತೆ ನೀರನ್ನ ನಾವು March 15 ಕೊಡ್ಬೇಕು. ಆತರ ಮಾಡಿದಾಗ ಬೇಗ ಬೆಳೆನೂ ಬರುತ್ತೆ, ಇಲ್ಲಾಂದ್ರೆ ಬೆಳೆ ಬರಲ್ಲ. ಇಲ್ಲೆಲ್ಲ ಮೇ ಜೂನ್ ಅಲ್ಲಿ ಏನಾದ್ರು ಬೆಳಕು ಸಿಕ್ಕಲಿಲ್ಲ ಅಂದ್ರೆ ಬೆಳೆದೇ ಬರಲ್ಲ. ಅದು ಯಾಕೆಂತ ಹೇಳಿದ್ರೆ ಅವರು ಫೆಬ್ರವರಿ ಮಾರ್ಚ್ ಅಲ್ಲಿ ನೆರಳು ತೆಗೆದಿರಲ್ಲ, ಜುಲೈ ಹೂವ ಹೋಗುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ ಎತ್ತರ ಪ್ರದೇಶದಲ್ಲಿ. ಬೇರೆ ಪ್ರದೇಶಗಳಲ್ಲಿ ಮಾರ್ಚ್ ಅಲ್ಲಿ ಏಪ್ರಿಲ್ ನಲ್ಲಿ ಶೇಡ್ ತೆಗಿಬಹುದು. April 15 ನಂತರ ನೀರನ್ನ ಕೊಡಕ್ಕೆ ಪ್ರತಿ ಬಳ್ಳಿಗೆ ಒಂದು 50-80 ಲೀಟರ್ ಅಷ್ಟು ನೀರು ಕೊಡಬೇಕು. ಅಂದ್ರೆ ಚೆನ್ನಾಗಿ ನೆನೆಸಬೇಕು, 1 ಮೀಟರ್ ಸುತ್ತಳತೆ ಒಂದು ಬಿಡದಿಂದ ಸುತ್ತ ಚೆನ್ನಾಗಿ ನಿಂದಿರ್ಬೇಕು. ಎಷ್ಟು ದಿನಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ ನೀರು? ನಾರ್ಮಲಿ 10 ದಿನಕ್ಕೆ ಒಂದ್ಸಾರಿ, 2 ತಿಂಗಳು ಕೊಡಬೇಕಾಗುತ್ತೆ. ಏಪ್ರಿಲ್ ಮೇ ಅಷ್ಟು ಮೇ ನಲ್ಲಿ ಮಳೆ ಬರ್ಲಿಕ್ಕೆ ಶುರು ಆಗುತ್ತೆ. ಏಪ್ರಿಲ್ ಮೇ ಒಂದು 5 ರೌಂಡ್ ಇರಿಗೇಷನ್ ಕೊಟ್ಟಂತ ತೋಟಗಳಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ. ಸೊ ಬರೀ 2 ರೌಂಡ್ ಕೊಟ್ಟಾಗ ಆದ್ರೆ ಮೀಡಿಯಂ ಆಗಿ ಬರುತ್ತೆ, ಬರಲ್ಲ ಅಂತ ಇಲ್ಲ. ನೆರಳು ತೆಗೆದ ತೋಟದಲ್ಲೂ ಇಳುವರಿ ಬರುತ್ತೆ, ಮಳೆ ಬಂದ್ಬಿಟ್ರೆ. ಸೊ ಅವಾಗ ಇಳುವರಿ ಬರುತ್ತೆ. ಮಾರ್ಚ್ ಏಪ್ರಿಲ್ ಬಹಳ ಮುಖ್ಯವಾದ ಮಂತ್ಗಳು ಇಳುವರಿ ತೆಗಿಲಿಕ್ಕೆ. ನೆರಳು ನಿಯಂತ್ರಣ ಮತ್ತು ನೀರಿನ ನಿರ್ವಹಣೆಯನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಕೊಡೋದು ಬಹಳ ಮುಖ್ಯ. ಲೇಟ್ ಆಗಿ ಕೊಟ್ಟುಕೊಂಡು ಹೋದ್ರೆ ಅಷ್ಟು ಪ್ರಯೋಜನ ಇಲ್ಲ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಈ ಆಮ್ಲೀಯತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೌದು, ಅದಕ್ಕೆ ಸುಣ್ಣ ಕೊಡಬೇಕಾಗುತ್ತೆ. ಹೌದು, ಈಗ ಏಪ್ರಿಲ್ ಅಲ್ಲಿ ಅಥವಾ ಮೇ ನಲ್ಲಿ ನಾವು ಗೊಬ್ಬರ ಕೊಡ್ಲಿಕ್ಕೆ ಹೋಗ್ತೇವೆ. ಸೊ ಅವಾಗ ಏಪ್ರಿಲ್ ನಲ್ಲಿ 600 ಗ್ರಾಮ್ ಪ್ರತಿ ಬಳ್ಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಅಥವಾ 1 kg ಕೃಷಿ ಸುಣ್ಣವನ್ನ ಪ್ರತಿ ಬುಡಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಹರಡಬೇಕು, ಮಿಶ್ರ ಮಾಡಿರಬೇಕು, ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನೀರನ್ನು ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಬೆರೆಯುತ್ತೆ ಅದು. ಸೊ ಆನಂತರ ಏನ್ ಮಾಡಬಹುದು ಅಂದ್ರೆ ನೀರು ಕೊಡೋರು ಮೇನ್ ಅಲ್ಲೇ ಗೊಬ್ಬರನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಮಳೆ ನೀರು ಬೇಕು, ಅದ್ರ ಜೊತೆಗೆ ನೀರು ಕೊಡ್ತಾ ಇರೋರು ಜೂನ್ ಅಲ್ಲಿ ನಾರ್ಮಲಿ ಗೊಬ್ಬರ ಕೊಡ್ತೇವೆ, ಮೇ ತಿಂಗಳಲ್ಲಿ ನೀರು ಕೊಡಬಹುದು. ಮೆಣಸಿನಲ್ಲಿ ಏನಾಗಿದೆ ಅಂದ್ರೆ ಇಳುವರಿ ತೆಗಿಲಿಕ್ಕೆ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಹಳ ಮುಖ್ಯ ಮುಖ್ಯ ಗಿಡನ ತಾಕತ್ ಮಾಡೋದು, ತಾಕತ್ ಮಾಡೋದು, ಮತ್ತೆ ಹೂವು ಬರ್ಸೋದು, ಮತ್ತೆ ಅದಕ್ಕೆ ಬೆಳಕು ಬೆಳೆಸೋದು ಅಥವಾ ನೀರು ಕೊಡೋದು, ದೊಡ್ಡ ಕೆಲಸಗಳು. ಅದನ್ನ ಮಾಡದೇನೆ ಆಮೇಲೆ ಏನೋ ಮಾಡಕ್ ಹೋದ್ರೆ ಕ್ರಾಪ್ ಇರಲ್ಲ, ಏನ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಕೆಲವರು ಎತ್ತರ ಪ್ರದೇಶದಲ್ಲಿ ಫೆಬ್ರವರಿಯಿಂದಾನೆ ಒಂದ್ ಸ್ವಲ್ಪ ಮೆಣಸು ಬಗ್ಗೆ ಯೋಚನೆ ಮಾಡಬೇಕು, ಬೇರೆ ಪ್ರದೇಶಗಳಲ್ಲಿ ಮಾರ್ಚ್ ಏಪ್ರಿಲ್ ನಲ್ಲಿ ಯೋಚನೆ ಮಾಡಬೇಕು. ಮೇ ನಲ್ಲಿ ಏನಾಗುತ್ತೆ ಅಂದ್ರೆ ಗಿಡದ ಬುಡಕ್ಕೆ ನೀರಾವರಿ ಕೊಡೋದು ಮುಂದುವರಿಯುತ್ತೆ. ಪ್ರತಿ ಬೆಳ್ಳಿಗೆ ಒಂದು 100 ಗ್ರಾಮ್ ಅಷ್ಟು ಯೂರಿಯಾ, 50 ಗ್ರಾಮ್ DAP, 150 ಗ್ರಾಮ್ ಪೊಟ್ಯಾಶ್, ಪೊಟ್ಯಾಶ್ ಜಾಸ್ತಿ ಬೇಕಿದ್ದಕ್ಕೆ ಅದನ್ನು ಕೊಡಬಹುದು, ರೆಕಮೆಂಡೆಡ್ ಇದೆ. ಸೊ ಮತ್ತೆ ಲಘು ಪೋಷಕಾಂಶ ಕೊಡಬೇಕಾಗುತ್ತೆ ಗಿಡವನ್ನು ತಾಕತ್ ಮಾಡಬೇಕು. ನೀವು ಹೇಳಿದಂಗೆ IASR ಪೇಪರ್ ಸ್ಪೆಷಲ್ ಅಂತ ಇದೆ, ಮೈಕ್ರೋನ್ಯೂಟ್ರಿಯಂಟ್ ಸ್ಪೆಷಲ್, ಕರಿಮೆಣಸು ವಿಶೇಷ, ಕರಿಮೆಣಸು ವಿಶೇಷ, ಏಲಕ್ಕಿ ವಿಶೇಷ ಎಲ್ಲ ಮಾಡಿದ್ದಾವೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡಿ, ನಮ್ಮಲ್ಲಿ ಇದೆ, 100 kg ಈಗಲೂ ಸ್ಟಾಕ್ ಇದೆ, ಯಾರಿಗಾದ್ರು ಬೇಕಿದ್ರೆ ತಕೊಂಡು ಇಟ್ಕೊಬಹುದು. ಅದನ್ನ ತಕೊಂಡು 1 kg ಮಿಶ್ರ ಗೊಬ್ಬರ ಅಂದ್ರೆ NPK ಮಿಕ್ಸರ್ಸ್, ಅದು 1 kg 19 ಆಲ್ ಇರ್ಬೋದು, 15 ಆಲ್, 17 ಆಲ್, ನೀವೇನ್ ಭೂಮಿಗೆ ಹಾಕೋದು ತಗೊಳ್ಳಿ, ಇಲ್ಲ ಪೋಲಿಯಾರು ನ್ಯೂಟ್ರಿಯಂಟ್ ತಗೊಂಡು ಅದೆರಡು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಕೊಬೇಕು ಮೇನ್ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಹೊಸ ಎಲೆಗಳು ಕುಯ್ದಿರ್ತೀರಾ, ಕ್ರಾಪ್ ತಗೊಂಡಾಗಿರುತ್ತೆ, ಹೊಸ ಎಲೆ ಬರ್ಬೇಕು ಮೇನ್ ಅಲ್ಲಿ, ಕೊತ್ತು ಬರುತ್ತೆ ಜೊತೆಯಲ್ಲಿ. ಮೇನ್ ಅಲ್ಲಿ ಹೋಗಿ ಬಂದಾಗ ಏನಾಗುತ್ತೆ ಅಂದ್ರೆ ಕೊತ್ತು ಬರ್ಲಿಕ್ಕೂ ಶುರು ಆಗುತ್ತೆ. ಸೊ ಅದು ಕರಗಿಸಿ ಎಲೆಗಳನ್ನ ಸಿಂಪಡಣೆ ಮಾಡ್ಕೊಬೇಕು. ಅಂದ್ರೆ 200 ಲೀಟರ್ ನೀರಿಗೆ 1 ಕಿಲೋಗ್ರಾಂನಷ್ಟು ಈ ಪೆಪ್ಪರ್ ಸ್ಪೆಷಲ್, 1 ಕಿಲೋಗ್ರಾಂನಷ್ಟು ಮಿಶ್ರ ಗೊಬ್ಬರ ಸಂಕೀರ್ಣ ಗೊಬ್ಬರ ಇವನ್ನ ಹಾಕೊಂಡು ಮಿಶ್ರ ಮಾಡಿಕೊಂಡು ಎಲೆಗಳಿಗೆ ಸಿಂಪಡಣೆ ಮಾಡಬೇಕು. ಅಥವಾ ಯಾವ್ದು ಸಿಗುತ್ತೆ ಅದನ್ನೇ ಮಾಡಬಹುದು, ತಪ್ಪೇನಿಲ್ಲ. ಅದೇನ್ ರೆಕಮೆಂಡ್ ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಮಾಡ್ಬೇಕು. 1 ಕೆಜಿ ಎಲ್ಲ ಹಾಕಕ್ ಬರಲ್ಲ ನಾರ್ಮಲಿ, ಅವೆಲ್ಲ ಡಿಡಿಟಿ ಬೇಸ್ಡ್ ಇರ್ತವೆ. ಒಂದು 250 ಗ್ರಾಮ್ ಒಂದು ಬ್ಯಾರಲ್ ಹಾಕ್ತಾರೆ. ಸೊ ಪ್ಲಸ್ 19 ಆಲ್ ರೆಕಮೆಂಡ್ ಮಾಡಿದ್ರೆ ಅದನ್ನೇ ತಗೋಬಹುದು. ಅಥವಾ ಈ Bio-20 ಈ ತರ ಎಲ್ಲ ಬಂದಿದಾವೆ ಈಗ ಮಾರ್ಕೆಟ್ ಅಲ್ಲಿ. ಏನ್ ರೆಕಮೆಂಡ್ ಮಾಡಿರ್ತಾರೆ ಅದನ್ನ ಸ್ಪ್ರೇ ಮಾಡೋದು ಒಳ್ಳೇದು. ಸೊ ಮಾರ್ಕೆಟ್ ಅಲ್ಲಿ ಏನ್ ಮೈಕ್ರೋನ್ಯೂಟ್ರಿಯೆಂಟ್ ಸಿಗುತ್ತೆ ಅದನ್ನು ಮಾಡಬಹುದು. ಸೊ ಇದು ಪೇಪರ್ಗೋಸ್ಕರ ಮಾಡಿದಾವೆ. ನಿಮ್ಗೇನಾದ್ರೂ ಇದನ್ನ ಹೊಡೆದ್ಬಿಟ್ರೆ ಯಾವ ಸಿಂಪ್ಟಮ್ ಗೆ ಎದುರ್ಕೊಳ್ಳಂಗೆ ಏನಿಲ್ಲ. ನಮ್ಮ ವಿಜ್ಞಾನಿಗಳ ಹತ್ರ ಎಲೆ ತಗೊಂಡೋದ್ರೆ ಇದನ್ನ ನೋಡಿದ್ರೆ ಸರ್ ಅಂತಾರೆ, ನಾವು ಎಷ್ಟು ಎಲೆ ಕಳಿಸಿದ್ರು ಉತ್ತರ ಅದನ್ನ ನೋಡಿದ್ರೆ ಸರಿ ಆಗುತ್ತೆ ಸರ್ ಅಂತ. ಯಾಕೆಂದ್ರೆ ಅದನ್ನೆಲ್ಲ ಮಾಡಿದ್ದಾರೆ, ಅದರಿಂದ ನಾವು ಅದನ್ನ ಹೊಡ್ಕೊಂಡ್ರೆ ಒಳ್ಳೇದು. ವರ್ಷಕ್ಕೆ 2 ಸಾರಿ ಹೊಡೆದ್ಬಿಡಿ ಅಂತೇವೆ, ಮೇ ಜೂನ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಒಂದು 15-30% ಎಲ್ಲ ಪೇಟೆಂಟ್ ಆಗ್ಬಿಟ್ಟಿದ್ದಾವೆ, ಕಮರ್ಷಿಯಲ್ ಆಗಿದಾವೆ. ಒಂದು 10 ಕಂಪನಿಗಳು ಮಾಡ್ಕೊಂಡು ಜನ ಸಪ್ಲೈ ಮಾಡ್ತಾ ಇದ್ದಾರೆ, ಉತ್ಪಾದನೆ ಮಾಡ್ತಾ ಇದೆ. ಅಂದ್ರೆ ಉತ್ಪಾದನಾ ವ್ಯವಸ್ಥೆಗೆ ಬಂದಿದೆ ಈಗ ಎಲ್ಲ ಕಾಂಪೌಂಡ್ಸ್ ಗಳು, ಪೇಟೆಂಟ್ ಗಳೆಲ್ಲ ಇವಾಗ ಇಂಡಿಯಾದಲ್ಲಿ 6 ಪೇಟೆಂಟ್ ನಮ್ಮ ಸಂಸ್ಥೆಗೆ ಬಂದಿದೆ. ಸೊ ಇದನ್ನೆಲ್ಲ ಮಾಡಿ ಆದ್ಮೇಲೆ, ಮೊದಲೆಲ್ಲ ನಾವು ಅಗ್ರಿಕಲ್ಚರ್ ಪೇಟೆಂಟ್ ತಗೊಳ್ಳೋದು ಕಷ್ಟ ಅಂತಿದ್ವಿ, ಈಗ ಇತ್ತೀಚೆಗೆ ಅದು ಏನ್ ಬೇಕಾದ್ ಮಾಡ್ತಾ ಇದಾರೆ. ಆತರ ಮಾಡಿದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕಾಂಪೌಂಡ್ ಗೊಬ್ಬರನು ಕೊಡಬೇಕಾಗುತ್ತೆ. ಹೌದು, ಮೇ ತಿಂಗಳಲ್ಲಿ ನೀರು ಕೊಡೋರು, ಫರ್ಟಿಲೈಸರ್ ಕೊಡೋದು, ಕಾಂಪೋಸ್ಟ್ ಕೊಡೋದು, ಸ್ವಲ್ಪ ಮಣ್ಣು ಕೊಟ್ಟರು ಒಳ್ಳೇದು. ಅದೆಲ್ಲ ಮುಚ್ಚಿದ್ರೆ, ಸೊ ಮೇ ತಿಂಗಳಲ್ಲಿ ಮುಚ್ಚಬಹುದು, ಏನ್ ತೊಂದರೆ ಆಗಲ್ಲ. ನೀರು ಕೊಟ್ಕೊಂಡು ಮುಚ್ಚಿದ್ರೆ ಎಲ್ಲ ಚೆನ್ನಾಗಿ ಭೂಮಿಗೆ ಸೇರ್ಕೊಳ್ಳುತ್ತೆ. ಸ್ಮಲ್ಚ್ ಏನ್ ಮಾಡೋದು ಅವಶ್ಯಕತೆ ಇರಲ್ಲ. ಒಣಗಿರ ಎಲೆಗಳನ್ನು ಹಾಕೋಬಹುದು, ಹಾಕೋಬಹುದು, ಬಟ್ ತಿರ್ಗಿ ಮೇ ಜೂನ್ ಅಲ್ಲಿ ತೆಗಿಬೇಕಾಗುತ್ತೆ. ಕಾಂಪೋಸ್ಟ್ ಮಾಡ್ಕೊಂಡು ಬಳಸ್ಕೋಬಹುದು, ಬಳಸ್ಕೋಬಹುದು. ಮಣ್ಣು ಕೊಟ್ಟರು ಒಳ್ಳೇದು. ಸುಣ್ಣ ಕೊಟ್ಟಿರ್ತೀರಿ, ಕಾಂಪೋಸ್ಟ್ ಕೊಟ್ಟಿರ್ತೀರಿ, ಅದ್ರ ಜೊತೆ ಫರ್ಟಿಲೈಸರ್ ಕೊಟ್ಟಿರ್ತೀರಿ, ಅದೆಲ್ಲ ಒಂಥರ ಸೇರ್ಕೊಂಡಂಗೆ ಆಗುತ್ತೆ, ಗಿಡ ಚೆನ್ನಾಗುತ್ತೆ, ಹಳದಿ ಆಗಲ್ಲ. ಸೊ ಅದು ಬಹಳ ಮುಖ್ಯ ಆಗುತ್ತೆ ಮೇ ತಿಂಗಳ ಗಂಟ. ಅಂದ್ರೆ ಮಣ್ಣು ಅಂದ್ರೆ ಯಾವ ಮಣ್ಣು ಕೊಡಬೇಕು ಅಂತೀರಿ? ಕಾಫಿ ಗಿಡದ ಮಧ್ಯೆ ಇರೋ ಮಣ್ಣು ತಗೋಬೇಕು, ಮೆಣಸು ಗಿಡದ ಪಕ್ಕ ತಗೋಬಾರ್ದು. ಒಂದು 1 ಮೀಟರ್ ತೆಗಿಬಾರ್ದು, ದೂರದಿಂದ ತೆಗೆದು ಹಾಕ್ಬಹುದು ಸ್ವಲ್ಪ ಮಟ್ಟಿಗೆ. ಹಾಕಿದ್ರೆ ಒಳ್ಳೇದು, ಬುಡಕ್ಕೆ ಮಣ್ಣು ಬಿದ್ದಷ್ಟು ಒಳ್ಳೆ ತೇವಾಂಶ ಸಂರಕ್ಷಣೆ ಆಗುತ್ತೆ, ಬೇರು ಎಲ್ಲ ಮುಚ್ಚಿಕೊಳ್ಳುತ್ತೆ, ಹಳದಿ ಆಗುದಿಲ್ಲ. ಸೊ ಅದರಿಂದ ಮೇ ತಿಂಗಳಲ್ಲಿ ಬಹಳ ಮುಖ್ಯವಾದ ಕೆಲಸ ಮೆಣಸಲ್ಲಿ. ಯಾಕೆಂದ್ರೆ ನಮ್ಮ ರೈತರಿಗೆ ಏನಾಗುತ್ತೆ ಅಂದ್ರೆ ಮೇ ತಿಂಗಳು ರಿಲ್ಯಾಕ್ಸ್ ಮಾಡಕ್ ಆಗುತ್ತೆ ಅಂತ. ಅದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಮೆಣಸು ಬೇಕು ಅಂದ್ರೆ. ಸೊ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ. ಈಗ ಏಪ್ರಿಲ್ ಮೇ ನಲ್ಲಿ ನಾರ್ಮಲಿ ಏನಾಗುತ್ತೆ, ರಜೆ ಕೊಟ್ಬಿಡ್ತಾರೆ, ಲೇಬರ್ಸ್ಗೆ ವ್ಯವಸ್ಥೆ ಇರೋದಿಲ್ಲ, ಅವರೆಲ್ಲ ಹಬ್ಬಕ್ಕೆ ಹೋಗ್ಬಿಡ್ತಾರೆ. ಅದೆಲ್ಲ ಮಾಡಿದ್ರೆ ಮೆಣಸಲ್ಲಿ ಇಳುವರಿ ಬರುವುದಿಲ್ಲ. ನಾವು ತುಂಬಾ ಸಾರಿ ಹೇಳ್ತಾ ಇರ್ತೇನೆ ರೈತರಿಗೆ, ನೀವು ಏಪ್ರಿಲ್ ಮೇ ನಲ್ಲಿ ಇಲ್ಲ ಹುಷಾರಾಗಿ ತೋಟದಲ್ಲೇ ಇರಬೇಕು, ಅದು ಮದುವೆ ಅದು ಇದು ಅಂತ ಓಡಾಗ್ಬಿಟ್ರೆ ಇಲ್ಲಿ ಅವರು ಹಬ್ಬಕ್ಕೆ ಹೋಗ್ತಾರೆ, ನೀವು ಮದುವೆ ಹೋಗ್ತೀರಿ, ಲಾಸ್ಟ್ ಬರೋ ವರ್ಷ ಮೆಣಸು ಇರಲ್ಲ, ಹಾಗೆ ತಮಾಷೆ ಮಾಡ್ತಿರ್ತೇವೆ. ಬಟ್ ಬಹಳ ಮುಖ್ಯ ಆ ಟೈಮಲ್ಲಿ ಕೆಲಸ ಮಾಡೋದ್ರಿಂದ. ತುಂಬಾ ಜನ ಆ ಮಂತ್ಗಳಲ್ಲಿ ಕೆಲಸ ಮಾಡಿ ಕೋಟಿಗಟ್ಟಲೆ ದುಡಿಯೋ ರೈತರು ಇದ್ದಾರೆ, ಲಕ್ಷಗಟ್ಟಲೆ ದುಡಿಯೋ ರೈತರು ಇದ್ದಾರೆ, ಕೆಲವರು ಕೆಜಿಗಳೆಲ್ಲ ಕುಯ್ದಾರೆ, ಕೆಲವರು ಕ್ವಿಂಟಲ್ ಕುಯ್ತಾರೆ, ಕೆಲವರು ಟನ್ ಗಳಷ್ಟು ಕುಯ್ತಾರೆ. ಅದರಿಂದ ಒಂದು ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಆಗುತ್ತೆ ಈ ಬೆಳೆಗಳಲ್ಲಿ. ಜೂನ್ ತಿಂಗಳು ಬಂದಾಗ ಮಳೆ ಶುರುವಾಗುತ್ತೆ, ಮಳೆ ಶುರುವಾಗುತ್ತೆ, ಅವಾಗ ಅಲ್ಲಿ ಅಂಬುಗಳಿರ್ತವೆ, ಅದನ್ನು ಬೇಕಾದ್ರೆ ನಾವು ಕಟ್ ಮಾಡಿಕೊಂಡು ನೆಡಬಹುದು, ಸಸಿಗಳು ಮಾಡ್ಕೋಬಹುದು, ಸಸಿಗಳು ಮಾಡ್ಕೋಬಹುದು. ಅಲ್ಲಿ ಈಗಾಗಲೇ ಮಾರ್ಚ್ ಅಲ್ಲಿ ನಾವು ಸಸಿ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಬ್ಯಾಗ್ ತುಂಬಿರ್ತೀರಾ, ನರ್ಸರಿ ವ್ಯವಸ್ಥೆ ಆಗಿದ್ರೆ ಅಲ್ಲಿಂದ ನರ್ಸರಿ ಗಿಡ ಮಾಡ್ಕೋಬಹುದು ಸ್ವಂತ. ಮತ್ತೆ ಇನ್ನು ಉಳ್ಕೊಂಡಿದ್ರೆ ರನ್ನರ್ಸ್ ಗಳನ್ನ ತೋಟದಿಂದಲೇ ತೆಗೆದು ಜಿಡಿ ಮಳೆ ಹಿಡಿದಾಗ ನಾಟಿ ಮಾಡೋದು ಒಳ್ಳೇದು. ಇನ್ನೇನು ಮಳೆ ಹಿಡಿಯುತ್ತೆ ಅಂದಾಗ 1% ಬೋಡೋ ದ್ರಾವಣವನ್ನ ಸಿಂಪಡಣೆ ಮಾಡಿಕೊಂಡ್ರೆ ತೋಟದಲ್ಲಿ ಎಲೆ ಕೊಳೆ ರೋಗ ಬರುವುದಿಲ್ಲ. ಎರಡು ತೆಗೆದಿರ್ತೀರಿ, ಅದ್ರ ಜೊತೆಗೆ ಬೋರ್ಡನ್ನು ಸಿಂಪಡಣೆ ಮಾಡಿದ್ರೆ ಇತ್ತೀಚೆಗೆ ಅದೊಂದು ಬಹಳ ಉತ್ತಮವಾದ ತೋಟಗಳಾಗಿರೋದು. ಈ ಕಡೆ ನೆರಳು ತೆಗಿತಾರೆ, ಈ ಕಡೆ ಬೋರ್ಡನ್ನು ಮಾಡೋದ್ರಿಂದ ಎಲೆ ಕೊಳೆ ರೋಗ ಹುಡ್ಕೊಂಡು ಹೋಗ್ಬೇಕು. ಮೆಣಸು ತೋಟಗಳಿದೆ ಅಂತ ಹೋಗ್ತಾ ಇದ್ರೆ ಅಲ್ಲೆಲ್ಲ ರೋಗನೇ ನೋಡ್ತಿದ್ವಿ. ಈಗ ಈ ರೋಗವನ್ನು ಹುಡ್ಕೊಂಡು ಹೋಗೋ ಲೆವೆಲ್ಗೆ ನಮ್ಮ ರೈತರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ, ಅದರಿಂದ ಆ ರೋಗ ಕಡಿಮೆ ಆಗಿದೆ. ಸೊ ಅದ್ರ ಜೊತೆಗೆ ಬೇರು ಕೊಳೆ ರೋಗ ಬರುತ್ತೆ, ಅದಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನು ಡ್ರಂಚ್ ಮಾಡ್ಲಿಕ್ಕೆ ಹೇಳಿದೆ, ಅಥವಾ ಪೊಟಾಷಿಯಂ ಫಾಸ್ಫೇಟ್ ಸ್ಪ್ರೇ ಮತ್ತೆ ಡ್ರಂಚು. ಜನರಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ 0.5 ಕಿಲೋಗ್ರಾಮ್ 200 ಲೀಟರ್ ಹಾಕಿ 0.1% ಅಂತಾರೆ. ಒಂದು 5-5 ಲೀಟರ್ ಅಷ್ಟು ಪ್ರತಿ ಬೆಳ್ಳಿಗೆ ಉಯ್ಯಬೇಕು. ಅದು ಬಹಳ ಮುಖ್ಯವಾದ ಕೆಲಸ. ಎಲೆ ಕೊಳೆ ನಿಂತಿದೆ, ಬೇರು ಕೊಳೆ ಹಳದಿ ಆಗೋದು ಇನ್ನು ಅಲ್ಲಲ್ಲೇ ಇದೆ. ಅಂದ್ರೆ ಈ ಶೀಘ್ರ ಸ್ವರ್ಗ ರೋಗ ಅಂತೀವಲ್ಲ, ಶೀಘ್ರ ಸ್ವರ್ಗ ರೋಗ ಬೇರು ಕೊಳ್ತೋಗ್ಬಿಟ್ರೆ ತೋಟ ಹಳದಿ ಆಗ್ಬಿಡುತ್ತೆ. ಯಾವತ್ತಾಗತ್ತೆ ಗೊತ್ತೇ ಆಗುದಿಲ್ಲ. ಒಳ್ಳೆ ತೋಟ ಇರುತ್ತೆ, ಯಾವತ್ತೋ ಒಂದಿನ ಹಳದಿ ಆಗ್ಬಿಡುತ್ತೆ.

ಸೆಪ್ಟೆಂಬರ್ ಬಂದ್ರೆ ಈಗಾಗಲೇ ಬೇರ್ ಕಡ್ಡಿ ನೆಟ್ಟಿರ್ತವೆ, ಕಡ್ಡಿಗಳನ್ನ ನೋಡ್ಕೊಂಡು ನೀರ್ ನಿಲ್ದಂಗ್ ನೋಡ್ಕೊಬೇಕು. ಸೊ ಶೇಕಡ ಬೋರ್ಡರ್ ಎರಡನೇ ಬೋರ್ಡ್ ಹೊಡಿಬೇಕು ಸೆಪ್ಟೆಂಬರ್ ಅಲ್ಲಿ. ಪ್ರತಿ ಬಳ್ಳಿಗೆ 0.5 kg ಅಷ್ಟು ಒಂದು ಬ್ಯಾರಲ್ಗೆ 200 liter ಕಾಪರ್ ಆಕ್ಸಿ ಕ್ಲೋರೈಡ್ ದ್ರವನ ಎರಡನೇ ಸಾರಿ ಡ್ರಂಚ್ ಆಗಬೇಕು 5 liter ಇಂದ 10 liter ಅಷ್ಟು ಪ್ರತಿ ಬಳ್ಳಿಗೆ. ಅಥವಾ ಪೊಟ್ಯಾಸಿಯಂ ಫಾಸ್ಫೋನೇಟ್, ನಾರ್ಮಲಿ 600 ml ಪರ್ ಬ್ಯಾರಲ್ ಅಂತಾರೆ, ಅದನ್ನ ಸ್ಪ್ರೇ ಮತ್ತೆ ಸಿಂಪಡಣೆ ಮಾಡಬಹುದು. ಅವಾಗ ಬೋರ್ಡ್ ಹೊಡೆಯೋದು ಅವಶ್ಯಕತೆ ಇರಲ್ಲ. ಬ್ಯಾರಲ್ ಅಂದ್ರೆ 200 liter. ಎರಡನೇ ಕಂತಿನ ರಸಗೊಬ್ಬರ ಕೊಡಬೇಕು. ಎರಡನೇ ಕಂತಿನ ರಸಗೊಬ್ಬರ 100 gram ಅಷ್ಟು ಯೂರಿಯಾ, 50 gram DAP ಅಥವಾ 100 gram ಅಷ್ಟು ರಾಕ್ ಫಾಸ್ಫೇಟ್, ಒಂದು 150 gram ಪೊಟ್ಯಾಶ್, ಅದಕ್ಕೆ 300 gram ಅಷ್ಟು ನಾವು MOP ಕೊಟ್ಟಂಗಾಗುತ್ತೆ. ಸೊ ಅದೇ ಮಿಶ್ರಣವನ್ನ ಎರಡನೇ ಸಾರಿನೂ ಕೊಡಬೇಕು. ನಾರ್ಮಲಿ ನಾವೇನೋ ಕಾಫಿ ಕೊಡೋದೆ ಕೊಡಂಗಿದ್ರೆ ಕೊಡಿ, ಬಟ್ ಅದ್ರ ಜೊತೆಗೆ ಇನ್ನೊಂದ್ಸಾರಿ ಒಂದು 100 gram ಅಷ್ಟು ಪೊಟ್ಯಾಶ್ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತೆ ಗೊಬ್ಬರ ಇದ್ರೆ ಗೊಬ್ಬರ ಕೊಡಬಹುದು, ಕಾಂಪೋಸ್ಟ್ ಬೇವಿನ ಹಿಂಡಿ ಟ್ರೈಕೋಡರ್ಮ ಕೊಡಬಹುದು. ಅಂದ್ರೆ GOC ಡ್ರಂಚ್ ಆಗಿ ಒಂದು 15 ದಿನ ಆದ್ಮೇಲೆ ಕಾಂಪೋಸ್ಟ್ ಬೇವಿನ ಹಿಂಡಿ ಟ್ರೈಕೋಡರ್ಮ ಎಲ್ಲ ಮಿಕ್ಸ್ ಮಾಡಿ ತೋಟಕ್ಕೆ ಕೊಟ್ಟರೆ ಒಳ್ಳೇದು. ಅಂದ್ರೆ ಇದನ್ನ ಕೊಟ್ಬಿಟ್ಟು GOC ಡ್ರಂಚ್ ಮಾಡಬೇಡಿ, ಬೋರ್ಡ್ ಹೊಡಿಬೇಡಿ ಅಂತ. ಸೊ ಎಲ್ಲ ಆದ್ಮೇಲೆ ಆರ್ಗ್ಯಾನಿಕ್ ಇನ್ಪುಟ್ ಅನ್ನು ಕೊಟ್ಟುಕೊಂಡು ತೋಟವನ್ನ ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಬಹುದು. ಈಗ ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತಲ್ಲ, ಅದನ್ನು ಬಳಸ್ಕೋಬಹುದು? ಬಳಸ್ಕೋಬಹುದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಗಿಡ ಚೆನ್ನಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಎಲ್ಲ ಕೆಲಸ ಮಾಡ್ಬಿಟ್ಟು ಬೆಳೆಸ್ಕೊಳ್ಳಿ ಅಂತ ನಾವು. ಇವೆಲ್ಲ ಏನ್ ಟೆಕ್ನಾಲಜಿಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತರಕಾರಿ ಟೆಕ್ನಾಲಜಿ ಬಂದು ಮೆಣಸಿಗೆ ಬಂದ್ಬಿಡುತ್ತೆ, ಮಾಡಬಹುದು. ಆದ್ರೆ ಅದರಿಂದನೇ ತೋಟ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಅದೊಂದು ಪೂರ್ವಕವಾಗಿ ಕೆಲಸ ಮಾಡುತ್ತೆ, ಪೂರ್ವಕವಾಗಿ ಕೆಲಸ ಮಾಡುತ್ತೆ. ಅದರಿಂದ ಇದಕ್ಕೇನು ಟೆಕ್ನಾಲಜಿ ಮಾಡಿದ್ದಾರೆ ಅಥವಾ ನಿಮಗೆ ಗೊತ್ತಿದೆ, ಅದನ್ನ ಮಾಡಿಬಿಟ್ಟು ಅಡಿಷನಲ್ ಆಗಿ ಏನು ತೋಟ ಚೆನ್ನಾಗಿರ್ಲಿಕ್ಕೆ ಏನಾಗುತ್ತೆ ಅಂದ್ರೆ, ನ್ಯೂಟ್ರಿಯಂಟ್ ಅಪ್ಟೇಕ್ ಅನ್ನ ಇಂಪ್ರೂವ್ ಮಾಡ್ತವೆ, ಗಿಡ ಹೆಲ್ತಿ ಆಗಿರುತ್ತೆ, ರೋಗ ಕಡಿಮೆ ತಡ್ಕೊಳ್ತವೆ, ಮತ್ತೆ ರೋಗ ಬರೋದೇ ಇಲ್ಲ ಅಂತಿಲ್ಲ, ಬಂದ್ರೂ ಬರಬಹುದು. ಸೊ ಇವು ಹೆಲ್ಪ್ ಮಾಡ್ತವೆ ಅಷ್ಟೇ. ಆದ್ರಿಂದ ಅದನ್ನು ಸೇರಿಸ್ಕೋಬೇಕು, ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಸೇರಿಸ್ಕೊಬಹುದು. ಬಟ್ ಅದು ರಿಪ್ಲೇಸ್ಮೆಂಟ್ ಅಲ್ಲ. ಇವಾಗ ಏನಾಗ್ತಾ ಇದ್ರೆ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಿದ್ದಾರೆ, ಅದು ಅಲ್ಲ, ಪೂರಕ. ಏನು ಟ್ರೈಕೋಡರ್ಮ ಅನ್ನೋ ರಿಪ್ಲೇಸ್ಮೆಂಟ್ ಅಲ್ಲ. ನಾವೇ ತುಂಬಾ ತೋಟಗಳನ್ನು ನೋಡ್ತಾ ಇದ್ದೇವೆ, ನಾವು ಬರೀ ಟ್ರೈಕೋಡರ್ಮ ಮ್ಯಾನೇಜ್ ಮಾಡಕ್ ಆಗತ್ತಾ? ಆಗ್ತಾ ಇಲ್ಲ. ಎಲ್ಲ ಮಾಡ್ಕೊಂಡು ಅದನ್ನ ಮಾಡಿದ್ರೆ ತೋಟ ಚೆನ್ನಾಗಿರ್ತವೆ. ಕಾಂಪೋಸ್ಟ್ ಹಾಕಿದ್ರೆ ತೋಟ ಚೆನ್ನಾಗ್ತವೆ. ಕೆಲವರು ಕಾಂಪೋಸ್ಟ್ ಇರೋದಿಲ್ಲ, ಕೆಲವರು ಕಾಫಿಯನ್ನ ಮಸ್ಕಿಂಗ್ ಮಾಡಿ ಅದನ್ನ ಕಾಂಪೋಸ್ಟ್ ಮಾಡಾಕ್ತಾರೆ, ಆ ತೋಟ ಎಲ್ಲ ಕಪ್ಪಕ್ಕಿರ್ತವೆ. ಯಾಕೆಂದ್ರೆ ಅಲ್ಲಿ ಕಾಂಪೋಸ್ಟ್ ಬೀಳುತ್ತೆ ಅವ್ರದೇ ತೋಟದಲ್ಲಿ. ಕೆಲವರು ಕಾಫಿ ಸಿಪ್ಪೆಯನ್ನ ಬೇರೆ ತೋಟಕ್ಕೆ ಕಾಫಿ ಮಾಡಿಬಿಟ್ಟು ಇಲ್ಲಿ ಸಿಪ್ಪೇನೆ ಇರಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಇರಲ್ಲ. ಅದರಿಂದ ಏನಾಗುತ್ತೆ, ಇವ್ರ ತೋಟದಿಂದ ಆರ್ಗ್ಯಾನಿಕ್ ಕಾರ್ಬನ್ ಬೇರೆ ಕಡೆ ಹೋಗ್ಬಿಡುತ್ತೆ, ಇವ್ರ ತೋಟ ಕಪ್ಪಾಗೋ ಬದಲು ಹಳದಿ ಆಗಿರುತ್ತೆ. ನೋಡ್ಬೋದು ಸಿಂಪಲ್ ಆಗಿ ನಾವು ನೋಡಿದಾಗ್ಲೂ, ಯಾರು ಪಲ್ಪಿಂಗ್ ಮಾಡ್ತಾರೆ ಅವ್ರ ತೋಟದೇ ಒಂಥರ ಇದೆ, ಪಲ್ಪಿಂಗ್ ಮಾಡದೇ ಇರೋ ತೋಟ ಒಂಥರ ಇದೆ. ಏಕೆ ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಮ್ಯಾಟರ್ ಅವ್ರ ತೋಟದಿಂದ ಬೇರೆ ಕಡೆ ಹೋಗುತ್ತೆ. ಸಾವಯವ ಅಂಶ ಬಹಳ ಮುಖ್ಯ, ಸಾವಯವ ಅಂಶ ಮುಖ್ಯ ಆಗುತ್ತೆ. ಅವಾಗ ಮೈಕ್ರೋಬ್ಸ್ ಎಲ್ಲ ಬರುತ್ತೆ, ಟ್ರೈಕೋಡರ್ಮ ಸಾಯಿಲ್ ಅಲ್ಲಿ ಇದೆ, ಸೂಕ್ಷ್ಮಾಣುಜೀವಿಗಳ ಸಾಯಿಲ್ ಅಲ್ಲಿ ಇದೆ, ಅದರಲ್ಲಿ ನೀವು ಕಾಂಪೋಸ್ಟ್ ಕೊಟ್ಟರೆ ಅವೇ ಬೆಳ್ಕೊಳ್ತವೆ. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲೆಲ್ಲ ನಾವು ಅಡಿಷನಲ್ ಕೊಟ್ಟರೆ ಒಳ್ಳೇದಾಗುತ್ತೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಮಳೆ ಕಡಿಮೆ ಆಗ್ತಾ ಬರುತ್ತೆ, ಹೌದು, ಆ ಸಂದರ್ಭದಲ್ಲಿ ಏನು ಕ್ರಮ ಅನುಸರಿಸಬಹುದು ಅಂತ? ಅಕ್ಟೋಬರ್ ತಿಂಗಳಲ್ಲಿ ನಾರ್ಮಲಿ ನಾವು ಕೊಡಗು ಅಥವಾ ಮೆಣಸಿನ ಪ್ರದೇಶಗಳಲ್ಲಿ ನೋಡೋದು, ಸ್ವಲ್ಪ ರೊಬಸ್ಟ ತೋಟಗಳಲ್ಲಿ ಗೆದ್ದಲು ಮಳೆ ನಿಂತಿರುತ್ತೆ, ಅಲ್ಲಿ ಒಂದ್ ಸ್ವಲ್ಪ ಒಣ ವಂಶಗಳೆಲ್ಲ ಬಂದಾಗ ಇರ್ತವೆ, ಗೆದ್ದಲು ಹತ್ತಲಿಕ್ಕೆ ಶುರು ಆಗುತ್ತೆ. ಗೆದ್ದಲು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ನಾರ್ಮಲಿ ನೀರಿನ ಹೊಡೆದ್ರೆ ಅದು ನಿಲ್ಲುತ್ತೆ, ನೀರು ಹೊಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾರ್ಮಲಿ ಕ್ಲೋರೋಫೈರಿಪಾಸ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಕಾಫಿಗಳಲ್ಲಿ ಇತ್ತೀಚೆಗೆ ಕ್ಲೋರೋಫೈರಿಪಾಸ್ ಅನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಕಾಫಿ ತೋಟಗಳಲ್ಲಿ. ಸೊ ಅದರಿಂದ ನೀರಿನ ನಿರ್ವಹಣೆಯಿಂದನು ಗೆದ್ದಲನ್ನ ಕಂಪೋ ಮಾಡ್ಕೊಬೇಕಾಗುತ್ತೆ. ಕೆಮಿಕಲ್ಸ್ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕೆಂತ ಹೇಳಿದ್ರೆ ಕಾಫಿ ಹಾರ್ವೆಸ್ಟಿಂಗ್ ಶುರು ಆಗ್ಬಿಡುತ್ತೆ, ಇವೆಲ್ಲ ಸಮಸ್ಯೆಗಳು ಬರ್ತಿದೆ. ಸೊ ಅದ್ ನೋಡ್ಕೊಂಡು ಮಾಡಬಹುದು. ಬಟ್ ಒಳ್ಳೆ ತೋಟಗಳಲ್ಲಿ ಗೆದ್ದಲು ಕಡಿಮೆ, ಡ್ರೈ ಪ್ರದೇಶಗಳಲ್ಲಿ ಕಾಣುತ್ತೆ. ನಾರ್ಮಲಿ ನಾವೇನ್ ಹೇಳ್ತೇವೆ ಅಂದ್ರೆ, ಅಕ್ಟೋಬರ್ನಲ್ಲಿ ಗಿಡಗಳಿಗೆ ಮಣ್ಣು ಕೊಡಿ ಅಂತೇವೆ. ಮಣ್ಣು ಕೊಡೋದು, ಕಾಂಪೋಸ್ಟ್ ಕೊಟ್ಟಿರ್ತೇವೆ ಸೆಪ್ಟೆಂಬರ್ ಅಲ್ಲಿ, ಅದ್ರ ಮೇಲ್ಗೆ ಮಣ್ಣು ಕೊಡೋದು ಮತ್ತೆ ಸೊಪ್ಪನ್ನ ಹಾಕೋದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ಅಂದ್ರೆ ಮಲ್ಚಿಂಗ್ ಮಾಡೋದು. ಸೊ ಗಿಡ ನೆಕ್ಸ್ಟ್ ಇಯರ್ಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಅದೇ ಈ ಸಲ್ಕ ಕೀಟಗಳು ಏನಾದ್ರು ಕಂಡ್ರೆ, ಅಥವಾ ಡೈಮಿಥೈಡ್ ಇಮಿಡಾಕ್ಲೋರೋಫಿಡ್ ಯಾವ ಗಿಡಕ್ಕೆ ಬಂದಿದೆ ಅಲ್ಲಿ ಹೊಡ್ಕೋಬೇಕು, ಎಲ್ಲ ಗಿಡಕ್ಕೆ ಹೊಡಿಬಾರ್ದು. ಈಗ ಮಳೆ ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೋಡ್ಕೊಂಡು ಸುಮ್ಗೆ ಇರಬಾರ್ದು, ರೆಕಮೆಂಡೇಶನ್ಸ್ ಇರುತ್ತೆ. ಬಟ್ ಆ ಗಿಡಗಳಿಗೆ ಮಾತ್ರ ಮಾಡಬೇಕು. ಒಂದೇ ವರ್ಷದಲ್ಲಿ ಎಲ್ಲಕ್ಕೂ ಹರಡುವುದಿಲ್ಲ. ಅವು ಸಲ್ಕ ಕೀಟಗಳಂದ್ರೆ ಒಂದ್ ಎಲೆ ಮೇಲೆ ಕುಂತ್ಕೊಂಡಿರ್ತವೆ. ಸೊ ಅಲ್ಲೇನೋ ಇರುವೆ ಬಂದು ಇನ್ನೊಂದ್ ಎಲೆಗೆ ತಗೊಂಡು ಹೋದ್ರೆ ಮಾತ್ರ ಹೋಗ್ತವೆ ಹೊರತು ಗಾಳಿಯಲ್ಲಿ ಏನು ಹೋಗಲ್ಲ. ಅವು

ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ನಿಟ್ಟೂರು ಗ್ರಾಮ ಕಾರಳನ ಮೇಚಂಡ ನೆಲ್ಸನ್ ದೇವಯ್ಯ ಅಂಗಡ ಪೊಣ್ಣು ನೇತ್ರ ಅಂಗ ಇಂದು ಮರಣಪಟ್ಟಿತು. 33 ಬೈತ್ರ ನೇತ್ರ ಅಂಗಡ ತಾಮನೆ ನೆಲ್ಲೀರ ಇಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ನಿಟ್ಟೂರು ಗ್ರಾಮತ್ರ ಮೇಚಂಡ ಒಕ್ಕ ಕ್ಯಾಕೊಳತು ನಡಪಂದು ಒಕ್ಕಕಾರ ಅರ್ಚಿಟ್ಟಿತು. ಮಡಿಕೇರಿ ಬ್ರಾಹ್ಮಣರ ಬೀದಿಯಲ್ಲಿ ವಾಸವಿದ್ದ ಎಂ ಸದಾನಂದ ಶೆಟ್ಟಿ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಎಂ ಸದಾನಂದ ಶೆಟ್ಟಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮಡಿಕೇರಿ ನಗರದಲ್ಲಿರುವ ಬಂಟರ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜಂಪೆ ಓದ್ತಿರವು ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನವರ. ಮುಂಗಾರು ಮಳೆಗಾಲದಲ್ಲಿ ಸುರಿದ ಮಳೆಗೆ ರಸ್ತೆ, ಸೇತುವೆ, ಮನೆ ಹಂಗೆ ಸರ್ಕಾರಿ ಕಟ್ಟಡಗಳಿಗೆ ತೊಂದರೆಯಾಗಿದ್ದು ಈ ಸಂಬಂಧ ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು 75% ಹಣ ಬಿಡುಗಡೆ ಮಾಡಿದ್ದು 90 ದಿನದೊಳಗೆ ಕಾಮಗಾರಿಗಳನ್ನ ಮುಗಿಸಕ್ಕೂ ಜಿಲ್ಲಾಧಿಕಾರಿ ವೆಂಕಟರಾಜಾವು ನಿರ್ದೇಶನ ಕೊಟ್ಟಳು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆನ ವಿಡಿಯೋ ಸಂವಾದದ ಮೂಲಕ ನಡೆಸಿ ಜಿಲ್ಲಾಧಿಕಾರಿಯವರು ಮಾತಾಡಿದ್ರು. ತಹಶೀಲ್ದಾರರು ಕಾಮಗಾರಿಗಳನ್ನ ಕಾಲಕಾಲಕ್ಕೆ ಪರಿಶೀಲನೆ ಮಾಡಿ ವರದಿ ಕೊಡಕೂತ ಹೇಳಿದ್ರು. ಇದೇ 30ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆವ ಕೆಡಿಪಿ ಸಭೆಗೆ ಅಧಿಕಾರಿಗ ಎಲ್ಲಾ ತರಹದ ಪೂರ್ವ ತಯಾರಿ ಮಾಡಿಕೊಳ್ಳಕೂತ ಇವು ಹೇಳಿದ್ರು. ಈ ಸಂದರ್ಭ ಪಂಚಾಯತ್ ರಾಜ್ ಹಂಗೆ ಲೋಕೋಪಯೋಗಿ ಇಲಾಖೆನ ಇಂಜಿನಿಯರ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ದೇಶದ ಅಭಿವೃದ್ಧಿ ಯೋಜನರನ್ನ ಅವಲಂಬಿಸಿಟ್ಟು ಅದರಿಂದ ರಾಷ್ಟದ ಸದೃಢತೆಗೆ ಯುವಜನ ಕೈಜೋಡಿಸಕೂತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಹೇಳಿದ್ರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ವತಿಯಿಂದ ಪ್ಯಾಟನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮದಲ್ಲಿ ಅವು ಮಾತಾಡಿದ್ರು. ಯುವಜನರಲ್ಲಿ ಕನಸು ಇರಕ್ಕೂ ಅದರನ್ನ ಸಾಕಾರಗೊಳಿಸಕ್ಕೆ ಪ್ರಯತ್ನಿಸಕ್ಕೂ ಕೆಟ್ಟ ಚಟಗಳಿಗೆ ಬಲಿಯಾಕಾಗದು ಯುವಜನ ಒಳ್ಳತರಲ್ಲಿ ಬದುಕು ರೂಪಿಸಿಕೊಳ್ಳಕ್ಕೂ ವಿದ್ಯಾರ್ಥಿಗಳಲ್ಲಿ ಸಂಕಲ್ಪ ಇರಕ್ಕೂ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಮಂಜುಳಾ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಶ್ರೀನಿವಾಸ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದರು. ಅಕ್ರಮ ಲಾಟರಿ ಮತ್ತೆ ಮಟ್ಕಾ ದಂಧೆಗೆ ನಡೀತಿರುವುದು ಜನರ ಗಮನಕ್ಕೆ ಬಂದರೆ ಹತ್ತಿರದ ಪೊಲೀಸ್ ಠಾಣೆ ಅಲ್ಲದೆ ಜಿಲ್ಲಾ ಮಟ್ಟದ ಫ್ಲೈಯಿಂಗ್ ಸ್ಕ್ವಾಡ್ನ ಅಧಿಕೃತ ದೂರವಾಣಿ ಸಂಖ್ಯೆ 08272268 ಮಾಹಿತಿ ಕೊಡಕೂತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಹೇಳಿದ್ರು. ಮಡಿಕೇರಿನ ತಮ್ಮ ಕಚೇರಿ ಸಭಾಭವನದಲ್ಲಿ ನಡೆದ ಫ್ಲೈಯಿಂಗ್ ಸ್ಕ್ವಾಡ್ನ ಕಾರ್ಯಾಚರಣೆ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ್ರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಎ ಸುಂದರರಾಜ್ ಮಾತಾಡಿ ಜಿಲ್ಲೆನ ಅಂತಾರಾಜ್ಯ ಗಡಿಭಾಗಲ್ಲಿ ಪೇಪರ್ ಲಾಟರಿ ಮಾರಾಟ ಆಗುವ ಸಂಭವ ಇದ್ದು ಈ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ನಿಗಾ ಇಡಲಾಟುತ್ತ ಹೇಳಿದ್ರು. ಈ ಸಂದರ್ಭ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದರು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಮಡಿಕೇರಿ ಹೆಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಕೂಡುಕೂಟಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ನಿಟ್ಟಿನಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಜನಪದ ನೃತ್ಯ ಮತ್ತೆ 2023-24 ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ತಕ್ಕಂಡ ಮಕ್ಕಳಿಗೆ ಟಿಪಿ ರಮೇಶ್ ದತ್ತಿ ಪ್ರಶಸ್ತಿ ಹಂಚಿಕೆ ಕಾರ್ಯಕ್ರಮ ಇದೇ ತಾರೀಕು 30 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆನ ವತಿಯಿಂದ ಸಂವಿಧಾನ ದಿನಾಚರಣೆ ಇದೇ 26 ತಿಳ್ರೆ ನಾಳೆ ಬೆಳಿಗ್ಗೆ 10:30 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಹಂಗೆನೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಶ್ರೀ ರಾಜೇಶ್ವರಿ ವಿದ್ಯಾಸಂಸ್ಥೆ ಇವರ ಕೂಡುಕೂಟಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಗೆ ವಿದ್ಯಾಸಂಸ್ಥೆಯ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಕೊಡಗು ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಡುಕೂಟಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಾ ಕಾರ್ಯಕ್ರಮ ನಡೆದಿದೆ. ಈಗಾಗಲೇ ಹೆಸರು ನೋಂದಾಯಿಸಿಕೊಂಡಿರುವ ಮಕ್ಕ ಹಂಗೆ ಭಾಗವಹಿಸಿಕೆ ಕುಸಿಯಿರುವ ಮಕ್ಕ ನಾಳೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಹಾಜರಾಗುತ್ತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. 2024-25 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 30ರ ಬೆಳಿಗ್ಗೆ 10:30 ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಿದರು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಈ ಆಂಡ್ ಪೊಜ್ಜ ಮಳೆಕ ಪಾಳನ ರೋಡ್ ಸೇತುವೆ ಮನೆ ಕೂಡನಿಕೆ ಸರ್ಕಾರಿ ಕಟ್ಟಡತ್ನ ರಿಪೇರಿ ಮಾಡುವಕ್ಕೆ ಕಿಟ್ಟನ ಆಡಳಿತಾತ್ಮಕ ಅನುಮೋದನೆಗೆ ಒತ್ತನಕ್ಕೆ 75% ಅನುದಾನ ಇಕ್ಕಾಕಲೆ ಬಿಡುಗಡೆ ಆಯಿತು. ಅನ್ನನಾಯಿತು 90 ದಿನತ್ರ ಒಳೆಯ ಕಾಮಗಾರಿನ ತೂಪನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜು ಸ್ಪಷ್ಟ ನಿರ್ದೇಶನ ಕೊಡ್ತತ್ತು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರತ್ರ ಸಭೆನ ವಿಡಿಯೋತ್ರ ಮೂಲಕ ನಡೆಸಿದ ಜಿಲ್ಲಾಧಿಕಾರಿ ನರನುರುಳ ಕಾಮಗಾರಿಯ ಪ್ರಗತಿನ ತಹಶೀಲ್ದಾರಂಗ ಪರಿಶೀಲನೆ ನಡೆಸಿತು. ಕಾಲಕಾಲಕ್ಕೆ ವರದಿ ಒಪ್ಪಿಸಿಡುವುದಕ್ಕೆ ಸೂಚನೆ ಕೊಡ್ತತ್ತು. ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು. 69ನೇ ಕನ್ನಡ ರಾಜ್ಯೋತ್ಸವತ್ರ ಮಾರಿಪತ್ ಕೊಡಗು ಜಿಲ್ಲಾ ಅಳತುಕಾರ ಪಿನ್ನ ಕಲಾವಿದಂಗಡ ಬಳಗ ಪಿನ್ನ ಮಡಿಕೇರಿ ಪಿನ್ನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಕೂಡು ಕೂಟತ್ ಹೈಸ್ಕೂಲ್ ಮಕ್ಕಳು ಜನಪದ ಆಟ ಪೈಪೋಟಿ ಕೂಡನಕ್ಕೆ 2023-24 ಸಾಲರ 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಜಿಲ್ಲೆಯಲ್ಲಿ ಅಧ್ಯಯನ ಮಾರ್ಕ್ಸ್ ಪಡೆದ ನೈಂಗಕ್ಕೆ ಟಿಪಿ ರಮೇಶ್ ದತ್ತಿ ಮೊದಕೊಡುವ ಕಾರ್ಯಕ್ರಮ ಇದನ್ನು 30 ಅಂಕ ಫಲಕ 10 ಗಂಟೆಗೆ ಮಡಿಕೇರಿ ಲಯನ್ಸ್ ಕ್ಲಬ್ ಸಭಾಬಾಡಿಲ ನೆನಪ. ಬಳಗತ್ರ ಅಧ್ಯಕ್ಷ ಲೋಕನಾಥ್ ಅಮೆಚೂರು ಅಂಡ್ ಕೊರವು ಕಾರ್ಯಕ್ರಮ ನೆನಪ ಕಾರ್ಯಕ್ರಮದನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಉದ್ಘಾಟನೆ.